ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಂದು ಚಿಕ್ಕತೋಳ ಗ್ರಾಮ, ತೋಮರಪೇಟೆ ತಾಲೂಕು, ಎಚ್ ಪಿ ಸುಬ್ರಹ್ಮಣ್ಯ ಅಂತೇಳಿ. ನಾವು ಅದನ್ನು ಉಪಯೋಗಿಸ್ತೀವಿ, ಕಾಫಿ, ಕಾಳುಮೆಣಸು, ತರಕಾರಿಗೆ, ಕೆಲವಕ್ಕೆಲ್ಲ ನುವಲ್ಲಿಗೆ ಉಪಯೋಗಿಸ್ತೀವಿ ನಾವು. ಚೆನ್ನಾಗಿ ಬೆಳೆನೂ ಬರ್ತದೆ. ನಾವು ವರ್ಷದಲ್ಲಿ ಒಂದೆರಡು ಸರಿ ಕಾಫಿಗೆ ಕಾಂಟಪ್ಪು ಇದ್ರ ಜೊತೆ ಆಕ್ಷನ್ ಜೊತೆ ಅದನ್ನು ಸೇರಿಸಿ ನಾವು ಸ್ಪ್ರೇ ಮಾಡ್ತೀವಿ. ಚೆನ್ನಾಗಿ ಒಳ್ಳೆ ಕಲರ್ ಆಗಿ ಗಿಡ ಒಳ್ಳೆ ಚೆನ್ನಾಗಿ ಹಣ್ಣು ಎಲ್ಲ ಚೆನ್ನಾಗಿ ಬರ್ತದೆ, ಅನುಕೂಲ ಆಗಿದೆ. ಅದರಲ್ಲಿ ನೀವು ಅದನ್ನು ಅನುಕೂಲ ಬಳಸ್ಕೋಬೇಕು. ಹೆಚ್ಚಿನ ಇದೇನಾದ್ರು ವಿಷಯ ಬೇಕಾದ್ರೆ ನಮ್ಮ ಹರ್ಷ ಮಗ ಇದನ್ನಲ್ಲ, ಅವ್ನ ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡ್ರೆ ಅವ್ನ ಎಲ್ಲ ವಿಷಯನು ಹೇಳ್ತಾನೆ, ಎಷ್ಟು ಕೊಡ್ಬೇಕು ಅದನ್ನ ಎಲ್ಲಾನು ಹೇಳ್ಕೊಡ್ತಾನೆ. ಅದನ್ನ ನೀವು ತಿಳ್ಕೊಂಡು ಆದಷ್ಟು ನೀವು ಅದನ್ನು ಉಪಯೋಗಿಸೋದ್ರಿಂದ ಬಾರಿ ಒಳ್ಳೇದು, ಮತ್ತೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ. ಅದು ರಾಸಾಯನಿಕ ಬೆಳೆಸ್ದಂಗೇನಲ್ಲ. ಅದು ಕಾಳು ಮೆಣಸಿಗೆ ನಾವು ನರ್ಸರಿಗೂ ಬೆಳೆಸ್ತೀವಿ. ಚಿಗುರು ಸ್ವಲ್ಪ ದಾಟ್ತು ಅಂತ ಹೇಳುವಾಗ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಅದಕ್ಕೆ ಒಂದ್ 10 ದಿವಸ 20 ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಕೊಟ್ರೆ ಚೆನ್ನಾಗಿ ಬೆಳೀತದೆ. ಅದು ಕಾಫಿಗೆ ಇನ್ನೇನು 2 ಟೈಮ್ ನಾವು ಬೆಳೆಸ್ತಿದ್ವಿ, ಅದ್ ಬೇಕಾದ 4 ಟೈಮ್ ಹಾಕಿ ಅದನ್ನ ಸ್ಪ್ರೇ ಮಾಡಬಹುದು. ಕಿತ್ಲೆ ಇರ್ಬೋದು, ಯಾವುದೇ ಬೆಳೆಗೂ ಅದನ್ನು ಉಪಯೋಗಿಸ್ಬೋದು. ಹರ್ಷನ ಸಂಖ್ಯೆ ಹೇಳ್ತೀನಿ, ಫೋನ್ ನಂಬರ್ 9731603636. 9731603636. ಈ ಸಂಖ್ಯೆ ಫೋನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾದರೂ ಮಾಹಿತಿ ಸಿಗ್ತದೆ. ಬಳಸಿ ಬಳಸಿ ನೋವಾಲ್ಗಿ ದ್ರಾವಣವನ್ನ, ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ, ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯ ವಾಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ, ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ. ರೈತ ಬಾಂಧವರೇ, ನನ್ನ ಹೆಸರು ಮಧುಸೂದನ್ ಅಂತೇಳಿ, ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯಲ್ಲಿ ವ್ಯವಸ್ಥಾಪನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ಮುಖ್ಯವಾಗಿ ಹಾಸನ್ನು, ಸಕಲೇಶ್ಪುರ, ಚಿಕ್ಕಮಗಳೂರು ಆ ಕಡೆ ಶುಂಠಿ, ಕಾಫಿ, ಪೆಪ್ಪರು, ಭತ್ತ, ತರಕಾರಿ, ಟೊಮೊಟೊ, ಗುಲಾಬಿ ಗಿಡ, ಬಾಳೆ, ಹಿಪ್ಪನೇರಳೆ ಬೆಳೆ, ಪ್ರತಿಯೊಂದು ಬೆಳೆಗೂ ಆಗುತ್ತೆ. ತುಂಬಾ ಜನ ಬೆಳೀತಾ ಇದ್ದಾರೆ, ಸಾವಿರಾರು ಜನ ನಮ್ದು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದಾರೆ. ಕೆಮಿಕಲ್ ಫರ್ಟಿಲೈಸರ್ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ನಾನೇ ಇವಾಗ ನನ್ನ ಸ್ವಂತ ಹೊಲದಲ್ಲಿ ಏಲಕ್ಕಿ ಬಳೆ ಬೆಳೀತಾ ಇದ್ದೀನಿ. 1 ಗ್ರಾಂ ಕೂಡ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಿಲ್ಲ, ಕೊಟ್ಟಿರೋರ್ಗಿಂತ ಡಬಲ್ ಸೈಜ್ ನಲ್ಲಿ ಬೆಳೀತಾ ಇದೆ. ಸಾಧ್ಯ ಇದೆ, ಖರ್ಚು ಕಮ್ಮಿ ಮಾಡಿಕೊಂಡು ನುವಾಲ್ಗಿ ಉಪಯೋಗಿಸ್ಕೊಳ್ಳಿ, ಬೆಳೆ ಬೆಳೀರಿ, ಲಾಭಾಂಶ ನೋಡಿ, ಇನ್ನೊಂದು 10 ಜನಕ್ಕೆ ಕಲಿಸ್ಕೊಡಿ. ಒಂದು, ನಿಮ್ಗೆ ಉಳಿತಾಯ ಆಗಿ ಲಾಭಾಂಶ ಹೆಚ್ಚಿಗೆ ಆಗುತ್ತೆ. ಎರಡನೇದು, ಅದನ್ನ ತಿನ್ನೋ ಅಂತ ಜನಗಳು ಕೂಡ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಎರಡು ಅನುಕೂಲನು ನೀವು ಮಾಡಿಕೊಂಡು ತಿನ್ನೋರು ಕೂಡ ಆರೋಗ್ಯ ಕೊಡಿ ಅಂತ ಹೇಳಿ ಕೇಳಿಕೊಂಡು ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. 7651 ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಬಗ್ಗೆ ಶಾಲೆಯ ಸಂಸ್ಥಾಪಕರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ. ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ. ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು. ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕರೆ ಮಾಡಿ 9535393900. ಆಕಾಶವಾಣಿಯ ಶ್ರೋತೃರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯು ಶಿಕ್ಷಣದ ಜೊತೆಗೆ ಕರಕುಶಲ ತರಬೇತಿ, ಯೋಗಾಭ್ಯಾಸ, ಕಂಪ್ಯೂಟರ್ ತರಬೇತಿ ಎಲ್ಲವನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಅಂಧ ಬಾಲಕಿಯರ ಪಾಲಕರು ತಮ್ಮ ಮಗಳ ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮತ್ತು 6 ಭಾವಚಿತ್ರಗಳನ್ನು ಕೊಟ್ಟರೆ ಸಾಕು, ಉಚಿತವಾಗಿ ಪ್ರವೇಶವನ್ನು ನೀಡಲಾಗುತ್ತದೆ. ಈ ಶಾಲೆಯ ವಿಶೇಷತೆ ಎಂದರೆ ಇಲ್ಲಿ ಕೇವಲ ಅಂಧ ಬಾಲಕಿಯರಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗುತ್ತದೆ, ಬಾಲಕರಿಗೆ ಇಲ್ಲಿ ಪ್ರವೇಶವಿರುವುದಿಲ್ಲ. ಮಕ್ಕಳಿಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಆಯಾ ಅಥವಾ ಜವಾನರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಇಲ್ಲಿ ವಿದ್ಯಾರ್ಥಿನಿಯರಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ನಾನು ಸಹ ಇಂತಹದ್ದೇ ಶಾಲೆಯಲ್ಲಿ ಕಲಿತು ಉಪನ್ಯಾಸಕನಾಗಿ ಸುಮಾರು 32 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ. ಇದರ ಉದ್ದೇಶ ಎಂದರೆ ಕೇವಲ ಅಂಧರಾಗಿದ್ದೇವೆ ಎಂಬ ಕಾರಣಕ್ಕಾಗಿ ನಾವು ಹಿಂದೆ ಉಳಿಯಬೇಕಾಗಿಲ್ಲ. ಅಂಧರಾದರೂ ಸಹ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡಿದ ವ್ಯಕ್ತಿಗಳಿದ್ದಾರೆ. ಉಪನ್ಯಾಸಕರಾಗಿ, ವಕೀಲರಾಗಿ, ನ್ಯಾಯಾಧೀಶರಾಗಿ ಮತ್ತು ಕಂಪ್ಯೂಟರ್ನಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡೆದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಕಾರ್ಯನಿರ್ವಹಿಸಿ ಒಳ್ಳೆಯ ಹೆಸರು ಪಡೆದುಕೊಂಡಿದ್ದಾರೆ ಮತ್ತು ರಾಷ್ಟ್ರಪತಿಗಳಿಂದಲೂ ಕೂಡ ಅನೇಕರು ಪ್ರಶಸ್ತಿ ಪಡೆದುಕೊಂಡ ಉದಾಹರಣೆಗಳಿವೆ. ಕೇಳುಗರೆ, ಅಂಧರನ್ನು ಕಂಡರೆ ಕೇವಲ ತುಟಿಯಂಚಿನ ಸಹಾನುಭೂತಿ ತೋರಿಸುವಕ್ಕಿಂತ ಅವರ ಬಾಳಿಗೆ ಒಂದು ಭವಿಷ್ಯವನ್ನು ದೊರಕಿಸಿಕೊಡುವುದು ಬಹಳ ಮಹತ್ವಪೂರ್ಣವಾಗಿದೆ. ಆದ್ದರಿಂದ ತಮ್ಮ ಅಕ್ಕಪಕ್ಕದಲ್ಲಿ ಅಥವಾ ತಾವು ವಾಸಿಸುವ ಗ್ರಾಮ ಅಥವಾ ಪಟ್ಟಣದಲ್ಲಿ ಯಾರಾದರೂ ಅಂಧ ಬಾಲಕಿಯರು ಕಂಡರೆ ಅಂಥವರನ್ನು ನಮ್ಮ ಶಾಲೆಗೆ ತಂದು ಸೇರಿಸಿ, ಇದೊಂದು ಬಹಳ ಪುಣ್ಯದ ಕೆಲಸವಾಗುತ್ತದೆ. ಅದಕ್ಕಾಗಿ ನಾನು ನಮ್ಮ ಶಾಲೆಯ ವಿಳಾಸ ಮತ್ತು ದೂರವಾಣಿಯನ್ನು ಹೇಳುತ್ತೇನೆ. ನಮ್ಮ ಶಾಲೆಯು ಕಲಬುರಗಿ ನಗರದ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಎದುರು ಇರುವ ಸುಂದರನಗರ್ ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಶಾಲೆಯಲ್ಲಿ ಪ್ರವೇಶ ಪಡೆದ ಮಕ್ಕಳಿಗೆ ಊಟ, ವಸತಿ ಮತ್ತು ವಸ್ತ್ರ ಅಂದರೆ ಅವರಿಗೆಲ್ಲವೂ ಉಚಿತವಾಗಿರುತ್ತದೆ. ಯಾವ ಶುಲ್ಕವನ್ನು ಕೂಡ ಕೊಡಬೇಕಾಗಿಲ್ಲ. ನಮ್ಮ ಶಾಲೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ವೆಬ್ಸೈಟ್ ಕೂಡ ಇದೆ. ಅದರ ವಿಳಾಸ www.ambubaischoolforblindgirls.org. ಇನ್ನು ನಮ್ಮ ದೂರವಾಣಿ ಸಂಖ್ಯೆ 9535393900, 9535393900. ಕೇಳುಗರೆ, ನಿಮ್ಮ ಇಂದಿನ ಸಹಾಯ ಅಂಧ ಬಾಲಕಿಯರ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ. ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಬಗ್ಗೆ ಶಾಲೆಯ ಸಂಸ್ಥಾಪಕರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ. ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6 ರಿಂದ 18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ. ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು. ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕರೆ ಮಾಡಿ 9535393900 9535393900. ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳು ಅಥವಾ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ ನಮಸ್ಕಾರ. ಶಿಲ್ಪಾ ಅವರೇ ನಮಸ್ಕಾರ. ಮೇಡಮ್, ಇವತ್ತು ನಿಮಗೆ ಯಾವ ವಿಷಯವಾಗಿ ಮಾಹಿತಿಯನ್ನು ಹೇಳ್ತೀರಿ? ನಾನಿವತ್ತು ಸಜ್ಜೆ ಪೌಷ್ಟಿಕ ಮೌಲ್ಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಸಿರಿಧಾನ್ಯ ಸಜ್ಜೆ, ಹೌದು, ಯಾವ ಧಾನ್ಯಗಳು ಸಿರಿಧಾನ್ಯದ ಪಟ್ಟಿಯಲ್ಲಿ ಬರ್ತವೆ? ಏಕದಳ ಧಾನ್ಯಗಳನ್ನೇ ನಾವು ಸಿರಿಧಾನ್ಯಗಳಂತೀವಿ, ಆದ್ರೆ ಇವುಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ, ಹೀಗಾಗಿ ಇವುಗಳನ್ನ ಕಿರುಧಾನ್ಯಗಳು ಅಂತ ಕರಿಬೇಕಾಗುತ್ತೆ. ಯಾವ್ಯಾವ? ಅವುಗಳಲ್ಲಿ ರಾಗಿ, ನವಣೆ, ಸಜ್ಜೆ, ಬರಗು, ಊದಲು ಇವುಗಳೆಲ್ಲ ಕಿರುಧಾನ್ಯಗಳ ಪಟ್ಟಿಯಲ್ಲಿ ಸೇರುತ್ತವೆ. ಇವು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟವನ್ನ ಕೊಡುವಂತ ಆಹಾರದ ಮೂಲಗಳಾಗಿವೆ. ಮತ್ತೆ ಇವನ್ನು ಬೆಳೆಯುವ ವಿಧಾನ ಕೂಡ ತುಂಬಾ ಸುಲಭ ಅಂತ ಹೇಳ್ತಾರೆ. ಹೌದು, ಇವು ಎಂತಹ ಬರಗಾಲದ ಪರಿಸ್ಥಿತಿ ಅಥವಾ ಕಠಿಣವಾದಂತಹ ವಾತಾವರಣಗಳಲ್ಲೂ ಕೂಡ ಬೆಳೆಯುತ್ತವೆ ಹಾಗೂ ಕಡಿಮೆ ಖರ್ಚಿನಿಂದ ಬೆಳೆಯುವಂತ ಆಹಾರ ಧಾನ್ಯಗಳಾಗಿವೆ. ಇದಕ್ಕೆ ನಾವು ಅಧಿಕವಾದಂತಹ ಔಷಧಿಗಳನ್ನ ಯಾವುದನ್ನು ಸಿಂಪಡಿಸಬೇಕಾಗಿಲ್ಲ, ಅತಿ ವಿರಳವಾದಂತ ಖರ್ಚಿನಲ್ಲಿ ಬೆಳೆಯಬಹುದಾಗಿದೆ. ಕಡಿಮೆ ಖರ್ಚು ಹೆಚ್ಚಿಗೆ ಶಕ್ತಿ. ಹೌದು, ಮತ್ತೆ ಭೂಮಿ ಕೂಡ ಸಜ್ಜಾಗಿ ಅದೇ ರೀತಿ ಉಳಿತದೆ. ಹೌದು. ಶಿಲ್ಪ ಅವರೇ, ನಮ್ಗೆ ಇವತ್ತು ಸಜ್ಜೆಯ ಬಗ್ಗೆ ಹೇಳ್ರಿ. ಸಜ್ಜೆ ಅನ್ನೋದು ಇದೊಂದು ಮೊದಲೇ ನಾವು ಮಾತಾಡಿದ ಹಾಗೆ ಇದೊಂದು ಕಿರುಧಾನ್ಯ ಅಥವಾ ಸಿರಿಧಾನ್ಯದ ಗುಂಪಿಗೆ ಸೇರುತ್ತೆ. ಈ ಸಜ್ಜೆ ಬೇರೆ ಧಾನ್ಯಗಳಿಗೆ ಅಥವಾ ಬೇರೆ ಸಿರಿಧಾನ್ಯಗಳಿಗೆ ಹೋಲಿಸಿದ್ರೆ ಪೌಷ್ಟಿಕ ಮೌಲ್ಯವನ್ನ ಹೆಚ್ಚಿಗೆ ಹೊಂದಿದೆ. ಅದರಲ್ಲೂ ನಾವು ದಿನನಿತ್ಯ ಉಪಯೋಗಿಸುವಂತಹ ಗೋಧಿ, ಜೋಳ, ಅಕ್ಕಿಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಪೌಷ್ಟಿಕ ಮೌಲ್ಯ ಜಾಸ್ತಿ ಇದೆ. ಯಾವ್ಯಾವ ಪೌಷ್ಟಿಕ ಮೌಲ್ಯಗಳಿದೆ ಅನ್ನೋದನ್ನ ನಾವು ಮುಂದೆ ಮಾತಾಡೋಣ. ನಮ್ಮ ದೇಶದಲ್ಲಿ ನಾವು ಎಷ್ಟು ಬೆಳಿತೀವಿ ಅನ್ನೋದು ಮಾತಾಡ್ತಾ ಹೋದ್ರೆ ನಮ್ಮ ಭಾರತದಲ್ಲಿ ಅಂದಾಜು 4 ದಶಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಈ ಕಿರುಧಾನ್ಯ ಅಥವಾ ಸಜ್ಜೆನ ಬೆಳಿತೀವಿ. ಮತ್ತು ಕರ್ನಾಟಕದಲ್ಲಿ ಸುಮಾರು 1.3 ದಶಲಕ್ಷ ಹೆಕ್ಟೇರ್ನಷ್ಟು ಜಮೀನಿನಲ್ಲಿ ಈ ಕಿರುಧಾನ್ಯಗಳನ್ನ ನಾವು ಬೆಳಿತೀವಿ. ಕಿರುಧಾನ್ಯಗಳಲ್ಲಿ ನಾನು ಆವಾಗ್ಲೇ ಹೇಳಿದಂಗೆ ಎಲ್ಲಾ ಪೋಷಕಾಂಶಗಳು ಅಕ್ಕಿ ಗೋಧಿಗಳಿಗೆ ಹೋಲಿಸಿದ್ರೆ ಜಾಸ್ತಿನೇ ಇರೋದ್ರಿಂದ ಇವುಗಳಿಗೆ ನಾವು ಸಿರಿಧಾನ್ಯಗಳು ಅಂತ, ಸಿರಿವಂತ ಅನ್ನೋ ಮೀನಿಂಗ್, ಅದಕ್ಕೆ ಸಿರಿಧಾನ್ಯಗಳು ಅಂತ ಕರಿತೀವಿ. ನೋಡ್ರಿ, ಭಗವಂತ ಪ್ರತಿಯೊಂದು ಕಾಳಿನಲ್ಲಿ ಅದರದೇ ಆದ ಗುಣಧರ್ಮವನ್ನ, ಶಕ್ತಿಯನ್ನ ಮತ್ತು ಒಂದು ವ್ಯವಸ್ಥೆಗೆ ಪೂರಕವಾಗುವಂತ ಒಂದು ಅವುಗಳಲ್ಲಿ ಮನಸ್ಥಿತಿಯನ್ನ ರೂಪಿಸ್ತಾನೆ. ಅವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿದಾಗ ನಾವು ಒಂದು ಸಮೃದ್ಧ ಆರೋಗ್ಯವನ್ನ ಪಡೀಲಿಕ್ಕೆ ಸಾಧ್ಯ. ಈ ಸಜ್ಜೆಯ ಬಗ್ಗೆ ಹೇಳ್ತಾ ಇದ್ರಿ, ಇದು ಬಹಳ ಪುಷ್ಟಿಕರ, ಬಹಳಷ್ಟು ಪೋಷಕಾಂಶ ಭರಿತ ಅಂತ ಹೇಳ್ತೀರಿ. ಹೌದು. ಯಾವ ಯಾವ ಪೋಷಕಾಂಶಗಳು ಇದರಲ್ಲಿ ಲಭ್ಯವ? ಮುಖ್ಯವಾಗಿ ಈ ಸಜ್ಜೆಯು ಗ್ಲುಟೆನ್ ಫ್ರೀ ಅಂತೀವಿ. ಗ್ಲುಟೆನ್ ಅನ್ನೋ ಒಂದು ರಾಸಾಯನಿಕ ಇರುವುದು ಗೋಧಿಯಲ್ಲಿ. ಕೆಲವೊಂದು ರೋಗಿಗಳಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಅವರಿಗೆ ಆ ಗ್ಲುಟೆನ್ ಅನ್ನ ಜೀರ್ಣ ಮಾಡುವಂತ ಶಕ್ತಿ ಇರೋದಿಲ್ಲ, ಅಂತವರಿಗೆ ಗ್ಲುಟೆನ್ ಫ್ರೀ ಡಯೆಟ್ ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಆ ಗ್ಲುಟೆನ್ ಫ್ರೀ ಡಯೆಟ್ ಅಂತಂದ್ರೆ ಗ್ಲುಟೆನ್ ರಹಿತ ಆಹಾರವನ್ನ ಅವರು ತಗೋಬೇಕು. ಯಾವ ಪದಾರ್ಥದಲ್ಲೂ ಗೋಧಿಯ ಅಂಶ ಇರಬಾರದು ಅಂತ ಆಹಾರವನ್ನ ಸೇವನೆ ಮಾಡಬೇಕು. ಯಾರು ಅಂತಂದ್ರೆ ಸಿಲಿಯಾಕ್ ರೋಗ ಇರುವಂತ ಪೇಷಂಟ್ಗಳಲ್ಲಿ. ಈ ಸಜ್ಜೆಯನ್ನ ನಾವು ಅಂತಹ ರೋಗಿಗಳಿಗೆ ತೆಗೆದುಕೊಳ್ಳಕ್ಕೆ ಹೇಳ್ತೀವಿ, ಯಾಕಂದ್ರೆ ಅದರಲ್ಲಿ ಗ್ಲುಟೆನ್ ಇರೋದಿಲ್ಲ ಅನ್ನೋ ಮಾತು. ಮತ್ತು ಇದ್ರೆ ಏನ್ ತೊಂದರೆ ಆಗ್ತದೆ ಆ ರೋಗಿಗಳಿಗೆ? ಆ ರೋಗಿಗಳಿಗೆ ಗ್ಲುಟೆನ್ ಅನ್ನೋ ಅಂಶ ದೇಹದಲ್ಲಿ ಜೀರ್ಣವಾಗೋದಿಲ್ಲ, ಹಾಗೂ ಅವರಿಗೆ ಅತಿಯಾದ ಭೇದಿ ಇರುತ್ತೆ. ಈ ತರ ಎಲ್ಲಾ ಪ್ರಾಬ್ಲಮ್ಗಳು ಅವರಲ್ಲಿ ಸಾಕಷ್ಟು ಇರುತ್ತೆ. ಹೀಗಾಗಿ ಗ್ಲುಟೆನ್ ಫ್ರೀ ಡಯೆಟ್ ಅನ್ನ ನಾವು ಯಾರು ಹೇಳ್ತೀವಿ ಅಂದ್ರೆ ಸಿಲಿಯಾಕ್ ರೋಗ ಇರುವಂತ ಪೇಷಂಟ್ ಗಳಿಗೆ ಸಜೆಸ್ಟ್ ಮಾಡ್ತೀವಿ. ಈ ಕಿರುಧಾನ್ಯ ಅದೊಂದಕ್ಕೆ ಅಲ್ಲದೇನೆ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿವೆ. ಅವು ಯಾವ್ದು ಅಂತಂದ್ರೆ, ಸುಮಾರು 15%ನಷ್ಟು ಪ್ರೋಟೀನ್ ಅಂಶ ಇದರಲ್ಲಿದೆ. ಅಲ್ಲದೆ ನಯಾಸಿನ್, ಥಯಾಮಿನ್, ರೈಬೋಫ್ಲೇವಿನ್ ಇಂತಹ ವಿಟಮಿನ್ಗಳು ಸಹ ಅತಿ ಹೆಚ್ಚಾಗಿವೆ. ಇವಷ್ಟೇ ಅಲ್ಲದೆ ಇದು ಇನ್ನು ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ, ಇದರಲ್ಲಿರುವಂತಹ ಫೈಬರ್ ನಾರಿನಂಶ ಇರೋದ್ರಿಂದ ಇದನ್ನ ನಾವು ಸಕ್ಕರೆ ಕಾಯಿಲೆ ಇರುವಂತವರಿಗೆ ಬಳಸಲಿಕ್ಕೆ ಹೇಳ್ತೀವಿ. ಅದಕ್ಕೆ ಸಜ್ಜೆ ಬಳಸಿದ್ರೆ ಒಳ್ಳೇದು ಅಂತೀರಿ? ಹೌದು. ಸಜ್ಜೆಯ ಬಳಕೆ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಪೂರಕವಾಗಿ ನಿಲ್ಬಲ್ಲದು? ಸಜ್ಜೆಯಲ್ಲಿ ಫೈಟೋಕೆಮಿಕಲ್ಸ್ ಅಂದರೆ ರೋಗಗಳನ್ನ ಬಡದೋಡಿಸುವಂತಹ ರೋಗ ನಿರೋಧಕವಾದಂತಹ ಒಂದು ಅಂಶಗಳು ಇರುತ್ತೆ. ಫೈಟೋಕೆಮಿಕಲ್ಸ್ ಏನ್ ಮಾಡುತ್ತೆ? ಫೈಟಿಕ್ ಎಸಿಡ್ ಮತ್ತು ಫೈಟೇಟ್ಸ್ ಗಳು ಅನ್ನುವಂತ ಕೆಲವು ಅಂಶಗಳು ನಮ್ಮ ದೇಹಕ್ಕೆ ಕ್ಯಾನ್ಸರ್ ಬರಲಾರದ ಹಾಗೆ ತಡೆಯುತ್ತೆ. ಅಲ್ಲದೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ನ ಪ್ರಮಾಣ ಜಾಸ್ತಿ ಆಗಬಾರದು, ಅದನ್ನ ತಡೆಗಟ್ಟಲಿಕ್ಕೆ ಸಜ್ಜೆಯಲ್ಲಿರುವಂತಹ ಫೈಟೋಕೆಮಿಕಲ್ಸ್ ನಮಗೆ ಸಹಾಯ ಮಾಡುತ್ತೆ. ಇದಿಷ್ಟೇ ಅಲ್ಲದೆ ಲೈಸಿನ್, ಮಿಥಿಯೋನಿನ್ ಮತ್ತು ಸಿಸ್ಟಿನ್ ಗಳ ಅಂಶ ಅಂದ್ರೆ ಇವು ಅಮೈನೋ ಆಸಿಡ್ಗಳು. ಈ ಅಮೈನೋ ಆಸಿಡ್ಗಳು ಹೆಚ್ಚಿಗೆ ಇರೋದ್ರಿಂದ ಮಕ್ಕಳ ದೇಹದ ಬೆಳವಣಿಗೆಗೂ ಕೂಡ ಇವು ಪೂರಕವಾಗಿವೆ ಅನ್ಬಹುದು. ಡಾಕ್ಟರ್ ಶಿಲ್ಪಾ ಅವರೇ, ನಮ್ಮ ಕೇಳುವವರಿಗೆ ಸಜ್ಜೆಯ ಬಳಕೆ ಮತ್ತು ಸಜ್ಜೆಯ ಮಹತ್ವ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಪೂರಕವಾಗಿರುತ್ತದೆ ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಮಹತ್ವದ ಮಾಹಿತಿಯನ್ನ ಕೇಳ್ತಾ ಇದ್ರೆ ನನಗನ್ನಿಸ್ತಾ ಇದೆ ಬಹಳಷ್ಟು ಜನರು ಇದರ ಬಳಕೆಯನ್ನ ಕಡಿಮೆ ಮಾಡಿದ್ದಾರೆ ಅಂತ. ಹೌದು. ಇದು ಯಾಕೆ ಅಂತ ತಜ್ಞರಾಗಿ ತಾವೇನಾದ್ರೂ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ರೀಸನ್ ಏನಿರಬಹುದು ಅಂತಂದ್ರೆ, ನಮ್ಮ ಪಡಿತರ ವ್ಯವಸ್ಥೆಯಲ್ಲಿ ನಾವು ಕಡಿಮೆ ಬೆಲೆಗೆ ಅಕ್ಕಿ ಗೋಧಿಯನ್ನ ಕೊಡ್ತಾ ಇದೀವಿ, ಆದ್ರೆ ನಮಗೆಲ್ಲೂ ಸಜ್ಜೆ ನವಣೆ ಯಾವುದು ಸಿಗ್ತಾ ಇಲ್ಲ. ಮತ್ತು ಸಂಸ್ಕರಣೆ ಕೂಡ ಇದು ಸ್ವಲ್ಪ ಕಷ್ಟ, ಕುಟ್ಟಬೇಕು ಮಾಡಬೇಕು ಅಥವಾ ಮಿಲ್ಲುಗಳು ಇರೋದಿಲ್ಲ, ಹೀಗಾಗಿ ಅದರ ಬಳಕೆ ಕಡಿಮೆ ಆಗಿರಬಹುದು. ಇದಷ್ಟೇ ಅಲ್ಲದೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ, ಆಧುನಿಕತೆಗೆ ನಾವು ಮಾರು ಹೋಗ್ತಾ ಇದೀವಿ, ಬೇರೆ ದೇಶಗಳಿಂದ ನಾವು ಜೀವನ ಶೈಲಿಯನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಅವ್ರು ತಿಂತಾ ಇರುವಂತಹ ಪಿಜ್ಜಾ ಬರ್ಗರ್ ನಾವು ತಿಂತಾ ಇದೀವಿ, ಬ್ರೆಡ್ ಬಿಸ್ಕೆಟ್ ಗಳನ್ನ ತಿಂತಾ ಇದೀವಿ, ಇವೆಲ್ಲ ಗೋಧಿ ಆಧಾರಿತವಾದಂತಹ ಆಹಾರ ಪದಾರ್ಥಗಳು. ಮತ್ತು ಅಲ್ಲದೆ ಅಕ್ಕಿ, ಅಕ್ಕಿಯಿಂದ ಅನ್ನ ಮಾಡೋದು ಸುಲಭ, ದೋಸೆ ಮಾಡೋದು ಸುಲಭ, ಆದ್ರೆ ನವಣೆ ಸಜ್ಜೆಗಳನ್ನ ಕುಟ್ಟಿ ಮಾಡೋರು ಯಾರು? ಹೀಗಾಗಿ ನಾವೇನ್ ಮಾಡ್ತಾ ಇದೀವಿ, ಯಾವ್ದು ನಮಗೆ ಒಳ್ಳೆಯದು, ಯಾವ ನಮ್ಮ ಪೂರ್ವಜರು ಉಪಯೋಗಿಸ್ತಾ ಇದ್ರು, ಯಾವ್ದು ನಮ್ಮ ಸಾಂಪ್ರದಾಯಿಕ ಆಹಾರ ಅದನ್ನ ಬಿಡ್ತಾ ಇದೀವಿ, ಯಾವ್ದು ಫ್ಯಾನ್ಸಿ ಆಹಾರಗಳು ಅಂತ ಏನಂತೀವಿ ಅಂತ ಆಹಾರಗಳಿಗೆ ನಾವು ಮಾರು ಹೋಗ್ತಾ ಇದೀವಿ. ಇದು ಒಂದು ಅಪಾಯಕಾರಿ ಬೆಳವಣಿಗೆ ಅಂತ ನಾವು ಹೇಳಬಹುದಾಗಿದೆ. ಶಿಲ್ಪಾ ಅವರೇ, ನಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಂಡಾಗ ಮನೆಯಲ್ಲಿ ನಾವು ಶಾಲೆಯಿಂದ ಬಂದ ತಕ್ಷಣ ತಿನ್ಲಿಕ್ಕೆ ಟಿಫಿನ್ ಅಥವಾ ತಿಂಡಿ ಏನಾದ್ರೂ ಕೊಡಬೇಕು ಅಂತಂದ್ರೆ ಮನೆಯೊಳಗೆ ಅವಲಕ್ಕಿ ಕೊಡ್ತಿದ್ರು ಅಥವಾ ಜೋಳದ ಹಿಟ್ಟಿನಿಂದ ಥಾಲಿಪಟ್ಟು ಅಂತ ಮಾಡಿಕೊಡ್ತಿದ್ರು, ಅಥವಾ ಜೋಳ ಹುರಿದಿರ್ತಾರಲ್ಲ ಅದರಿಂದ ಬರುವಂತ ಈ ಜೋಳದ ಅರಳನ್ನ ಕೊಡ್ತಿದ್ರು. ಆಮೇಲೆ ಅರಳ ಆಗದೆ ಉಳಿದಿರುವಂತ ಸಣ್ಣ ಸಣ್ಣ ಕಾಳು ಇರ್ತಿತ್ತು, ಅದನ್ನ ಬೀಸಿ ಅದನ್ನ ಒಡೆದು ಅದನ್ನ ರವೆ ಮಾಡಿ ಅದರಿಂದ ಉಪ್ಪಿಟ್ಟು ಮಾಡಿಕೊಡ್ತಿದ್ರು. ವಿವಿಧ ಪದಾರ್ಥಗಳನ್ನ ನಾವು ತಿಂತಿದ್ವಿ. ನಮ್ಮನೆಯಲ್ಲಿ ಅವಾಗ ದೋಸೆ, ಇಡ್ಲಿ ಇವೆಲ್ಲ ಯಾವುದೋ ಒಂದೊಂದು ಸಾರಿ ಸಿಗ್ತಿತ್ತು, ಈಗ ಅವು ಎರಡೂ ಸಹಜವಾಗಿ ಸಿಗುವಂತ ಪದಾರ್ಥಗಳು. ಕುರ್ತುಕೋಟಿ ಅಂತ ಒಬ್ರು ಸಾಹಿತಿಗಳು, ಅವರು ಹೇಳೋ ಮಾತು ನೆನಪಾಗ್ತದೆ, ಇಡ್ಲಿ ದೋಸೆ ಬಂದು ನಮ್ಮ ಉತ್ತರ ಕರ್ನಾಟಕದ ತಿನಿಸುಗಳೆಲ್ಲ ಮರೆತು ಹೋಯ್ತು ಅಂತ. ಅದು ನಿಮ್ಮ ಮಾತುಗಳನ್ನ ಕೇಳಿದಾಗ ಕೆಲವು ಸಂದರ್ಭದಲ್ಲಿ ಸರಿಯೇನೋ ಅಂತ. ಇಡ್ಲಿ ದೋಸೆಗಳು ಅದು ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ. ಈ ಸಹಜವಾಗಿ ನಾವು ಮನೆ ಹೆಣ್ಮಕ್ಳು ಏನ್ ಮಾಡ್ತೀವಿ, ಯಾವ್ದಕ್ಕೆ ನಮ್ ಕಷ್ಟ ಕಡಿಮೆ ಅದನ್ನ ಮಾಡ್ತೀವಿ. ಹೇಳಿದ್ರೆ ಈ ಸಜ್ಜೆ ನವಣೆ ಇವನ್ನೆಲ್ಲ ಕುಟ್ಟಬೇಕಾಗ್ತದೆ ಅದಕ್ಕೆ ಬಿಟ್ಟಿರಬಹುದು ಜನ ಅಂತ ಒಂದು ವಿಶ್ಲೇಷಣೆಯನ್ನ ನೀವು ಮಾಡಿದ್ರಿ. ಆದ್ರೆ ಹೆಣ್ಮಕ್ಳಿಗೆ ನೀವ್ ಒಂದ್ ಕಿವಿ ಮಾತು ಹೇಳ್ಬೇಕು, ಯಾಕಂದ್ರೆ ಮನೆ ಜನರ ಆರೋಗ್ಯ ಎಲ್ಲ ಹೆಣ್ಮಕ್ಳ ಕೈಯಲ್ಲಿ ಇರ್ತದೆ. ಹೌದು. ನೀವು ದೋಸೆ ಮತ್ತು ಇಡ್ಲಿಗಳನ್ನ ಉಪಯೋಗಿಸಬಾರ್ದು ಅಥವಾ ಆತರ ಏನು ಇಲ್ಲ, ಅವುಗಳಲ್ಲೇ ನೀವು ಅಕ್ಕಿಯನ್ನ ನೆನೆ ಇಡ್ತಾ ಇರ್ತೀರಾ ನೀವು ದೋಸೆಗೆ, ಅದ್ರ ಜೊತೆ ಒಂದು ಮುಟ್ಟಿಗೆ ನೀವು ಸಜ್ಜೆನ ಹಾಕಿ ನವಣೆನ ಹಾಕಿ, ಅಲ್ಲೂ ಕೂಡ ನೀವು ಪೋಷಕಾಂಶಗಳನ್ನ ಹೆಚ್ಚಿಸಬಹುದು. ಜೊತೆಗೆ ನೀವು ಬೇರೆ ಬೇರೆ ಕುರುಕಲು ತಿಂಡಿಗಳಂತ ಚಕ್ಲಿ ಮಾಡಬಹುದು, ನಿಪ್ಪಟ್ಟು ಮಾಡಬಹುದು. ಎಲ್ಲಿ ನೀವು ಅಕ್ಕಿನ ಉಪಯೋಗಿಸ್ತೀರಾ, ಗೋಧಿನ ಉಪಯೋಗಿಸ್ತೀರಾ, ಅಲ್ಲಿ ನೀವು ಸಜ್ಜೆ ನವಣೆಯನ್ನ ಉಪಯೋಗಿಸಿದ್ರು ಸಾಕು, ಸ್ವಲ್ಪ ಆದ್ರೂ ಬಳಸರಿ ಅಂತ. ಹೌದು, ಅಷ್ಟೇ ಅಲ್ಲದೇನೆ ಈ ನಮ್ಮ ಬೇಕರಿ ಪದಾರ್ಥಗಳಲ್ಲೂ ಕೂಡ ನಾವು 25% ನಷ್ಟು ಈ ಸಜ್ಜೆ ನವಣೆಯನ್ನ ಉಪಯೋಗಿಸಬಹುದು ಅಂತ ಕೆಲವೊಂದು ಪ್ರಯತ್ನಗಳು ತೋರಿಸಿವೆ. ಈ ನಮ್ಮ ಬೇಕರಿ ಪದಾರ್ಥಗಳಲ್ಲಿ ಬರೀ ಮೈದಾ ಉಪಯೋಗಿಸಿದ್ರೆ ನಾವು ಅದೇನಾಗುತ್ತೆ, ರಿಫೈನ್ಡ್ ಫುಡ್ ಅಂತೀವಿ, ಆವಾಗ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದ್ರ ಬದಲಾಗಿ ನಾವು ಅದೇ ಬ್ರೆಡ್ ಬಿಸ್ಕತ್ಗೆ ನಾವು 25% ನಷ್ಟು ಆ ಮೈದಾ ಹಿಟ್ಟನ್ನ ರಿಪ್ಲೇಸ್ ಮಾಡಿ ನವಣೆ ಮತ್ತು ಸಜ್ಜೆ ಹಿಟ್ಟನ್ನ ಹಾಕಿದ್ರೆ ಅದು ಒಂದು ಪೌಷ್ಟಿಕಾಂಶ ಭರಿತವಾದಂತ ಆಹಾರ ಕೂಡ ಆಗಬಲ್ಲದು. ಶಿಲ್ಪ ಅವರೇ, ಬಹಳ ಒಳ್ಳೆ ಮಾಹಿತಿಯನ್ನ ನಮ್ ಕೇಳುಗರಿಗೆ ಹೇಳ್ತಾ ಇದ್ದೀರಿ, ಜೊತೆಗೆ ಕುತೂಹಲವನ್ನ ಕೂಡ ಹುಟ್ಟಿಸ್ತಾ ಇದ್ದೀರಿ. ಏನಂದ್ರೆ ಬರೀ ಅಕ್ಕಿ ಗೋಧಿ ಜೋಳ ಇಷ್ಟೇ ಬಳಸಬೇಡ್ರಿ, ಅದರ ಜೊತೆಗೆ ಈ ಸಿರಿಧಾನ್ಯಗಳನ್ನ ಕೂಡ ಬಳಸ್ರಿ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಈಗ ಇವತ್ತು ಸಜ್ಜೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಿದ್ರೆ ಸಜ್ಜೆಯಿಂದ ಏನೇನು ಪದಾರ್ಥಗಳನ್ನ ತಯಾರಿಸಬಹುದು ಅನ್ನೋ ಕುತೂಹಲ ನಮ್ಮ ಕೇಳುಗರಿಗೆ ಕೂಡ ಈಗ ಖಂಡಿತ ಉತ್ಪತ್ತಿ ಆಗಿರ್ತದೆ. ಕೇಳುಗರೆ, ಶಿಲ್ಪ ಅವರು ತಮ್ಗೆ ಆ ಮಾಹಿತಿಯನ್ನ ಹೇಳ್ತಾರೆ, ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿ ಮಾಡ್ರಿ, ನೆನ್ಪಿಟ್ಕೊಳ್ರಿ, ಬೇಕಿದ್ರೆ ಧ್ವನಿ ಮುದ್ರಣ ಮಾಡ್ಕೊಳ್ರಿ. ಒಟ್ಟಾರೆ ಈ ಸಂದರ್ಶನದ ಮೂಲ ಉದ್ದೇಶ ಏನು ಅಂದ್ರೆ, ಸಿರಿಧಾನ್ಯಗಳು ಅಂದ್ರೆ ಆರೋಗ್ಯದಲ್ಲಿ ಸಿರಿವಂತಿಕೆಯನ್ನ ತಂದುಕೊಡುವಂತ ಇವು ಸಾಧನಗಳು, ಇವನ್ನ ಬಳಸ್ರಿ ಅಂತ ತಜ್ಞರಾಗಿ ಶಿಲ್ಪ ಅವ್ರು ಹೇಳ್ತಾ ಇದ್ದಾರೆ. ಅವನ್ನ ಬಳಸಿ ಯಾವ ರೀತಿಯಾಗಿ ಖಾದ್ಯಗಳನ್ನ ತಯಾರಿಸಬಹುದು ಅಂತ ಅವರಿಂದ ತಿಳ್ಕೊಳ್ಳೋಣ. ಸಜ್ಜೆ ಮಾಲ್ಟ್ ಅನ್ನ ನೀವು ಮಾಡಬಹುದು. ಸಜ್ಜೆ ಮಾಲ್ಟ್ ಮಾಡಬೇಕಂದ್ರೆ ಸಜ್ಜೆಯನ್ನ ನೀರಿನಲ್ಲಿ ತೊಳೆದು 24 ಗಂಟೆಗಳ ಕಾಲ ನೆನೆಸಿಡಬೇಕು. ನೀರನ್ನ ಬಸಿದು ತೆಳ್ಳನೆ ಬಟ್ಟೆಯಲ್ಲಿ ಮೊಳಕೆ ಬರಲು 48 ಗಂಟೆಗಳ ಕಾಲ ಕಟ್ಟಿಡಬೇಕು. ಹೀಗೆ ಬಂದ ಮೊಳಕೆಗಳನ್ನ ತೆಗೆದು ನೆರಳಿನಲ್ಲಿ ಒಣಗಿಸಬೇಕು. ತೆಗೆಯುವುದು ಅಂದ್ರೆ ಯಾವ ರೀತಿಯಾಗಿ ತೆಗಿಬೇಕು? ಮೊಳಕೆಯನ್ನ ನೀವು ಮರದಲ್ಲಿ ತಿಕ್ಕಿ ಕೇರ್ಬಿಟ್ಟು, ಅಂದ್ರೆ ಮೊಳಕೆ ಬಂದ ಕಾಳನ್ನ ಒಣಗಿಸ್ಬೇಕಾ? ಮೊಳಕೆ ಬಂದ ಕಾಳುಗಳನ್ನ ಮನೆ ಒಳಗಡೆನೆ ಒಣಗಿಸ್ಬಿಟ್ಟು ಅದನ್ನ ಮೊರದಲ್ಲಿ ತಿಕ್ಕಿಬಿಟ್ಟು ಕೇರ್ಬೇಕು. ಅಂದ್ರೆ ಮೊಳಕೆ ಉದುರಿಸಿ ಕೇರ್ ತೆಗೆದ್ಬಿಡ. ಯಾಕೆ ಉದುರಿಸಬೇಕು ಅಂತಂದ್ರೆ ಅದರಲ್ಲಿ ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ನಾವು ಉಪಯೋಗಿಸಕ್ಕೆ ಪರವಾಗಿಲ್ಲ, ಮಕ್ಕಳಿಗೆ ಕೊಡ್ತಾ ಇದ್ರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಭೇದಿ ಜಾಸ್ತಿ ಆಗಬಹುದು ಅನ್ನೋ ಉದ್ದೇಶದಿಂದ ಅಷ್ಟೇ. ನಾವು ಉಪಯೋಗಿಸಬಹುದಾದ್ರೆ ಅದನ್ನೇನು ತೆಗೆಯುವ ಅವಶ್ಯಕತೆ ಇಲ್ಲ. ಅಂದ್ರೆ ಎಳೆಯ ಮಕ್ಕಳಿಗೆ ಅರಗಿಸಿಕೊಳ್ಳೋ ಶಕ್ತಿ ಕಡಿಮೆ ಇರ್ತದೆ, ಅದಕ್ಕೆ ಆ ಮೊಳಕೆಯನ್ನ ಉದುರಿಸಿ ಅದನ್ನ ಕೇರಿ ಬಿಡ್ರಿ ಅಂತ ಹೇಳ್ತಾ ಇದ್ರಿ. ದೊಡ್ಡವರು ತಿನ್ನೋದಿದ್ರೆ ಅದನ್ನ ಆ ತರ ಪರವಾಗಿಲ್ಲ, ಹಾಗೇನೆ ಉಪಯೋಗಿಸಬಹುದು. ಹೀಗೆ ಮೊಳಕೆ ತೆಗೆದು ಒಣಗಿಸಿದಂತ ಕಾಳುಗಳನ್ನ ನಾವು ಹಿಟ್ಟನ್ನಾಗಿ ಮಾಡಿ ತೆಳ್ಳಗಿನ ಪಂಜೆ ಬಟ್ಟೆ ಅಥವಾ ಮಸ್ಲಿನ್ ಬಟ್ಟೆ ಏನಂತೀವಿ ಅದರಲ್ಲಿ ಸೋಸಿಬಿಟ್ಟು ಆ ಮಾಲ್ಟಿನ ಪುಡಿಗೆ ಇದೇ ರೀತಿಯಾಗಿ ತಯಾರಿಸಿದಂತ ರಾಗಿ ಮಾಲ್ಟನ್ನ ಮತ್ತು ಹೆಸರು ಕಾಳಿನ ಮಾಲ್ಟ್ ಅನ್ನ ಬೆರೆಸಿ ಮತ್ತೆ ಜೊತೆಗೆ ಏನಾದ್ರೂ ನಿಮಗೆ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಬೇಕಿದ್ರೆ ಅವುಗಳನ್ನ ಕೂಡ ಪುಡಿ ಮಾಡಿ ಹಾಕಿ ಇದನ್ನ ನೀರಿನ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಕುದಿಸಿಬಿಟ್ಟು ಮಕ್ಕಳಿಗೆ ತಿನ್ನಿಸಬಹುದು. ಸಜ್ಜೆ ಮಾಲ್ಟಿನ ತಯಾರಿಸುವಂತ ವಿಧಾನ. ನೀವೇನ್ ಹೇಳಿದ್ರಿ, ಮಾಲ್ಟ್ ಅಲ್ಲಿ ರಾಗಿ ಮಾಲ್ಟ್ ಅನ್ನ ಬೆರೆಸ್ರಿ ಅಥವಾ ಹೆಸರಿನ ಮಾಲ್ಟ್ ಅನ್ನ ಬೆರೆಸ್ರಿ ಅಂತ ಹೇಳಿದ್ರಿ. ಈಗ ಮಕ್ಕಳಿಗೆ ಅರಗಿಸಿಕೊಳ್ಳುವ ಶಕ್ತಿ ಕಡಿಮೆ ಇರ್ತದೆ, ಸೂಕ್ಷ್ಮ ಇರ್ತದೆ, ಇದರಲ್ಲಿ ಬೆರೆಸುವಿಕೆ ಪ್ರಮಾಣ ಎಷ್ಟು ಅಂತ ನೀವ್ ಹೇಳ್ಬೇಕು. ಯಾಕಂದ್ರೆ ರಾಗಿ ಜಾಸ್ತಿ ಆದ್ರೆ ಅದು ಪಚನ ಶಕ್ತಿಗೆ ಒಂದು ಜಡ ಪದಾರ್ಥ ಅಂತ ಹೇಳ್ತಾರ, ಮಕ್ಕಳಿಗೆ ಭೇದಿ ಆಗೋ ಸಾಧ್ಯತೆ ಇರ್ತದೆ ಹೆಚ್ಚು ಕಡಿಮೆ ಆದ್ರೆ. ಅಂದಾಜು ಎಷ್ಟು ಬೆರೆಸಬೇಕು? ಯಾವಾಗ್ಲೂ ನಾವು ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳನ್ನ 2:1 ನಾವು ಹಾಕಬೇಕು. ಅಂದ್ರೆ ನೀವು ಈಗ 1 ಕಪ್ಪು ಸಜ್ಜೆ ತಗೊಂಡು 1 ಕಪ್ಪು ರಾಗಿ ತಗೊಂಡ್ರೆ 1 ಕಪ್ಪು ಹೆಸರು ಕಾಳು ತಗೋಬೇಕು. ಅವಾಗ 2:1 ಆಯ್ತು, 2:1 ಅಂತೀವಿ. ಆ ತರ ಉಪಯೋಗಿಸಿದ್ರೆ ಒಳ್ಳೆಯದು. ಇನ್ನೊಂದು ನೀವು ಹೇಳಿದಾಗೆ ರಾಗಿ ತುಂಬಾ ಗಟ್ಟಿ ಆಹಾರ ಅಂತ ಹೇಳಿದ್ರಿ. ಧಾನ್ಯಗಳನ್ನ ಮಾಲ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಯಾವ ರೀತಿಯ ಅದರಲ್ಲಿ ಕೆಮಿಕಲ್ ಚೇಂಜಸ್ ಏನಾಗುತ್ತೆ ಅಂತಂದ್ರೆ, ಸಂಯುಕ್ತ ರೂಪದಲ್ಲಿರುವಂತಹ ಪೋಷಕಾಂಶಗಳು ಸುಲಭ ರೀತಿಯಲ್ಲಿ ನಮಗೆ ದೊರೆಯುವಂತ ಆಗುತ್ತೆ. ಅಂದ್ರೆ ಬಾಂಡಿಂಗ್ ಅಂತೀವಿ, ಪೋಷಕಾಂಶಗಳ ಮಧ್ಯೆ ಇರುವಂತಹ ಬಾಂಡಿಂಗ್ ಲೂಸ್ ಆಗುತ್ತೆ. ಲೂಸ್ ಆಗಿ ಅದನ್ನ ನಾವು ಸೇವನೆ ಮಾಡಿದಾಗ ಸುಲಭವಾಗಿ ಜೀರ್ಣವಾಗುವಂತ ಶಕ್ತಿಯನ್ನ ಹೊಂದಿರುತ್ತದೆ. ಹೀಗಾಗಿ ಹಾಗೆ ನೀವು ರಾಗಿಯನ್ನ ಪುಡಿ ಮಾಡಿ ಮಾಲ್ಟ್ ಮಾಡಿ ಕುಡಿಸೋದಕ್ಕೂ ಅದಕ್ಕೆ ಮಾಲ್ಟ್ ಅನ್ನೋದಿಲ್ಲ. ಆದ್ರೆ ನಾವು ಸಾಮಾನ್ಯವಾಗಿ ಜನರೆಲ್ಲ ಅದಕ್ಕೆ ಮಾಲ್ಟ್ ಅಂತಾರೆ. ಮಾಲ್ಟ್ ಮಾಡೋದು ಅಂದ್ರೇನು, ಮೊಳಕೆ ಬೆರೆಸಿ ಒಣಗಿಸಿ ಪುಡಿ ಮಾಡೋದಕ್ಕೆ ಮಾಲ್ಟ್ ಮಾಡೋದು ಅಂತೀವಿ. ಹೀಗಾಗಿ ಮಾಲ್ಟ್ ಮಾಡಿದಾಗ ಆ ಸಂಯುಕ್ತ ರೂಪದಲ್ಲಿರುವಂತಹ ಪೋಷಕಾಂಶಗಳು ಶರ್ಕರಾ ಪಿಷ್ಟಗಳಿರಬಹುದು, ಪ್ರೋಟೀನ್ಗಳಿರಬಹುದು, ಸುಲಭ ರೀತಿಯ ಪ್ರೋಟೀನ್ಗಳಾಗಿ ಶರ್ಕರಾ ಪಿಷ್ಟಗಳಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಿಮ್ಮ ಮಕ್ಕಳಲ್ಲಿ ಆ ಜೀರ್ಣವಾಗುವಿಕೆನು ಹೆಚ್ಚಾಗುತ್ತೆ ಮತ್ತು ಹೀರುವಿಕೆನು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಇಷ್ಟೆಲ್ಲ ಬೆರೆಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಲು ಸೇರಿಸಿ ಕೊಟ್ಬಿಟ್ರೆ ಬಹಳ ಪ್ರೀತಿಯಿಂದ ಬಹಳ ಆಸಕ್ತಿಯಿಂದ ಮಕ್ಕಳು ಬಾಯಿ ಚಪ್ಪರಿಸಿ ಚಪ್ಪರಿಸಿ ತಿಂತಾರೆ. ಸಜ್ಜೆಯನ್ನ ಮತ್ತೆ ಯಾವ ರೀತಿಯಾಗಿ ಬಳಸಬಹುದು? ಸಜ್ಜೆ ರೊಟ್ಟಿ ಮಾಡಬಹುದು, ಸಜ್ಜೆ ಮಸಾಲೆ ರೊಟ್ಟಿ ಕೂಡ ಮಾಡಬಹುದು. ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಸಜ್ಜೆ ರೊಟ್ಟಿಯನ್ನು ಕೂಡ ಮಾಡಬಹುದು. ಏನು ಮಸಾಲೆ ಹಾಕ್ತೀರಿ ಅದಕ್ಕೆ? ಸಜ್ಜೆ ಹಿಟ್ಟಿಗೆ ನಾವು ಕೆಂಪು ಹಣ್ಣು ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕಬಹುದು. ಪ್ರಮಾಣ ಹೇಳಬೇಕು ಅಂದ್ರೆ ಸಜ್ಜೆ ಹಿಟ್ಟು 150 ಗ್ರಾಮ್, ಕೆಂಪು ಹಣ್ಣು ಮೆಣಸಿನಕಾಯಿ ಪೇಸ್ಟ್ 25 ಗ್ರಾಮ್, ಜೀರಿಗೆ ಪುಡಿ 1 ಟೀ ಚಮಚ, ಕೊತ್ತಂಬರಿ ಬೀಜದ ಪುಡಿ 1/2 ಟೀ ಚಮಚ, ಅಜ್ವಾನ್ 1/2 ಟೀ ಚಮಚ, ಎಳ್ಳು 25 ಗ್ರಾಮ್. ಎಳ್ಳು ಒಂದನ್ನು ಬಿಟ್ಟು ಮುಂಚೆ ಹೇಳಿದ ಎಲ್ಲಾ ಸಾಮಗ್ರಿಗಳನ್ನ ನೀರಿನಲ್ಲಿ ಹಾಕಿ ರೊಟ್ಟಿ ಹದಕ್ಕೆ ನಾದ್ಕೋಬೇಕು. ನಂತರ ರೊಟ್ಟಿ ಮಾಡುವಾಗ ಎಳ್ಳನ್ನ ಹಚ್ಚಿ ರೊಟ್ಟಿಯನ್ನ ತಟ್ಟಿ ಹಂಚಿನ ಮೇಲೆ ಬೇಯಿಸಬೇಕು. ಇದು ಮಸಾಲೆ ರೊಟ್ಟಿ. ಯಾವ ರೀತಿ ನಾವು ರೊಟ್ಟಿಯನ್ನ ಸಾಮಾನ್ಯವಾಗಿ ಮಾಡ್ತೀವಿ ಅದೇ ರೀತಿ ಮಾಡೋದು. ನಿಮಗೆ ಬೇಕಾದಂತ ಮಸಾಲೆಗಳನ್ನ ಹಾಕೋಬಹುದು ಅಷ್ಟೇ. ಶಿಲ್ಪಾ ಅವರೇ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ನಾವು ಸಜ್ಜೆ ರೊಟ್ಟಿಯನ್ನ ಮಾಡ್ತೀವಿ, ಬಹಳ ಸಂಭ್ರಮ ಪಟ್ಟು ಊಟ ಮಾಡ್ತಿರ್ತೀವಿ. ಪದ್ಧತಿಗಳು ನಮ್ಮ ಹಿರಿಯರು ಹಾಕಿಟ್ಟಿದ್ರು, ಯಾಕಂದ್ರೆ ನಾವು ಎಲ್ಲ ಈ ಸಿರಿಧಾನ್ಯಗಳನ್ನ ಸಹಜವಾಗಿ ಬಳಸಲಿ ಅಂತ. ಆಧುನೀಕರಣದ ಈ ವ್ಯವಸ್ಥೆಯಲ್ಲಿ ಎಲ್ಲಾ ಪದ್ಧತಿಗಳನ್ನ ಬಿಟ್ಟು ಬಿಟ್ಟು ಈಗ ಆರೋಗ್ಯಕ್ಕಾಗಿ ಆ ಕಡೆ ಈ ಕಡೆಗೆ ಎಲ್ಲ ತಡಕಾಡುವಂತ ಸ್ಥಿತಿಯನ್ನ ತಂದುಕೊಂಡಿವೆ. ಈ ಸಜ್ಜೆ ಬಳಕೆ ಬಗ್ಗೆ ಹೇಳ್ತಾ ಇದ್ರಿ, ಮತ್ತೆ ಯಾವ ವಿಧಾನಗಳನ್ನ ಏನಾರು ಹೇಳ್ತೀರಾ? ಸಜ್ಜೆ ಕಿಚಡಿಯನ್ನ ಕೂಡ ಮಾಡಬಹುದು. ಸಾಮಾನ್ಯವಾಗಿ ಮಹಾರಾಷ್ಟ್ರದಲ್ಲಿ ಸಜ್ಜೆ ಕಿಚಡಿಯನ್ನ ಮಾಡ್ತಾರೆ. ಸಜ್ಜೆ ಕಿಚಡಿಗೆ 2 ಕಪ್ ಸಜ್ಜೆಯನ್ನ ರಾತ್ರಿ ಇಡೀ ನೆನೆಸಬೇಕು. ಇದಕ್ಕೆ ಹೆಸರು ಬೇಳೆ 50 ಗ್ರಾಮ್, ಅದನ್ನು ಕೂಡ ರಾತ್ರಿ ನೆನೆಸಬೇಕು. ಸಾಸಿವೆ 1/2 ಚಮಚ, ಜೀರಿಗೆ 1/2 ಚಮಚ, ಗಜ್ಜರಿ 1, ಟೊಮ್ಯಾಟೊ 1, ಬೀನ್ಸ್ 2, ಬಟಾಟೆ 1, ಎಣ್ಣೆ 2 ಚಮಚ, ಕರಿಬೇವು 1 ಕಡ್ಡಿ, ಅರಿಶಿನ 1 ಚಿಟಿಕೆ, ಉಪ್ಪು ರುಚಿಗೆ ತಕ್ಕಷ್ಟು. ಇವು ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು. ಇನ್ನು ಹೇಗೆ ಮಾಡೋದು ಅಂತಂದ್ರೆ, ಈ ನೆನೆಸಿ ಇಟ್ಟಿದಂತಹ ಸಜ್ಜೆಯನ್ನ ಬಸಿದು ಮಿಕ್ಸಿಯಲ್ಲಿ ರವೆ ತರ ಪುಡಿ ಮಾಡ್ಕೊಳ್ಬೇಕು. ಪ್ರೆಷರ್ ಕುಕ್ಕರ್ ನಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಸಾಸಿವೆ ಜೀರಿಗೆಯನ್ನ ಚಟಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಏನ್ ಸಜ್ಜೆ ರವೆ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕ್ಬೇಕು. ಅದರ ನಂತರ ಕತ್ತರಿಸಿದಂತ ತರಕಾರಿ, ನೀರು, ಬಸಿದ ಹೆಸರು ಬೇಳೆ, ಬೇಕಾದಷ್ಟು ನೀರನ್ನ ಹಾಕಿ 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಬೇಕು. ಇದನ್ನ ಬಿಸಿ ಇರುವಾಗಲೇ ತುಪ್ಪದ ಜೊತೆ ಬೆಳೆಸಬೇಕು. ಬಹಳ ಒಳ್ಳೆ ಕಿಚಡಿ ಮಾಡೋದು ಹೇಗೆ ಅಂತ ಹೇಳಿದ್ರಿ, ಸಜ್ಜೆ ಬಳಸಿ. ಇದನ್ನ ನಮ್ಮ ಕೇಳುಗರೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅನೇಕರು ಹೇಳ್ತಾರೆ ಸಜ್ಜೆ ಊಟ ಮಾಡಿದ್ರೆ ಕಾವು ಜಾಸ್ತಿ ಆಗ್ತದೆ ಅಂತ. ಹೌದಾ? ಇನ್ನೊಂದು ಹೇಳಬೇಕಂದ್ರೆ, ನಿಮ್ಗೆ ಯಾವುದೇ ಆಹಾರನು ತಂಪು ಅಥವಾ ಕಾವು ಅನ್ನೋದು ಯಾವುದೂ ಇಲ್ಲ. ಅದು ನಾವು ಅನ್ಕೊಂಡಿರೋದಷ್ಟೇ. ಅದು ನಂಬಿಕೆ, ತಪ್ಪು ನಂಬಿಕೆ ಅಥವಾ ಮೂಢನಂಬಿಕೆ ಅಂತಾನು ಅನ್ಬಹುದು. ನಾವು ಕೆಲವೊಬ್ರು ಏನಂತಾರೆ, ನಿಂಬೆ ಹಣ್ಣು ತಿನ್ಬೇಡ ಶೀತ ಆಗುತ್ತೆ, ಪೇರ್ಲ ಹಣ್ಣು ತಿನ್ಬೇಡ ಶೀತ ಆಗುತ್ತೆ, ಅದೆಲ್ಲ ಸುಳ್ಳು. ಅವುಗಳನ್ನ ತಿಂದ್ರೆ ನಮಗೆ ಶೀತ ದೂರ ಓಡೋಗುತ್ತೆ. ಅದೇ ತರ ಇದು ಕೂಡ. ಯಾಕೆ ನಾವು ಹೀಟ್ ಅಥವಾ ಕಾವು ಆಹಾರ ಅಂತೀವಿ ಅಂತಂದ್ರೆ, ಕೆಲವೊಂದು ಆಹಾರಗಳು ಥರ್ಮೋಜೆನಿಕ್ ಅಂತೀವಿ, ಅಂದ್ರೆ ನಮ್ಮ ದೇಹದಲ್ಲಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ, ಆದ್ರೆ ನೀವು ಹೇಳೋ ಮಟ್ಟಿಗೆ ಅಷ್ಟು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಆಹಾರಗಳಲ್ಲ. ನಮಗೆ ಚಳಿಗಾಲದಲ್ಲಿ ನಮ್ಮ ಮೈಯನ್ನ ಬೆಚ್ಚಿಗೆ ಇಡುವಷ್ಟು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ ಅಷ್ಟೇ. ಅದು ಬಿಟ್ಟು ಕೆಲವೊಬ್ರು ಬಾಯಿ ಎಲ್ಲ ಒಡೆದಾಗ ಹೀಟ್ ಆಗಿದೆ ನನಗೆ, ಅದಕ್ಕೆ ಬಾಯಿ ಒಡೆದಿದೆ, ಏನೋ ತಿಂದೆ. ಕೆಲವೊಬ್ರು ಏನು ನಾನ್ ವೆಜಿಟೇರಿಯನ್ ಫುಡ್ ತಿಂದಿದ್ದೀನಿ ಅದಕ್ಕೆ ಬಾಯಿ ಒಡೆದೋಗಿದೆ, ಮೊಟ್ಟೆ ತಿಂದಿದ್ದೀನಿ ಅದಕ್ಕೆ ಬಾಯಿ ಒಡೆದೋಗಿದೆ ಅಂತಾರೆ. ಅದು ತಪ್ಪು ಕಲ್ಪನೆ. ನಿಜ ಹೇಳಬೇಕಂದ್ರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಏನಂತೀವಿ, ಅವುಗಳು ಕೊರತೆ ಉಂಟಾದಾಗ ನಮಗೆ ಆತರ ಬಾಯಿನಲ್ಲಿ ಹುಣ್ಣುಗಳು ಆಗ್ತವು. ನನಗೇನ್ ಅನಿಸ್ತದೆ ಅಂತಂದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ಯಾವತ್ತು ಮನೇಲಿ ಸಜ್ಜೆ ರೊಟ್ಟಿ ಮಾಡ್ತಾರಲ್ಲ, ಅವತ್ತು ಮಜ್ಜಿಗೆ ಕಡಿದು ತಾಜಾ ಬೆಣ್ಣೆ ಮಾಡಿ ಬೆಣ್ಣೆ ಮತ್ತು ಸಜ್ಜೆ ರೊಟ್ಟಿ ಊಟಕ್ಕೆ ಕೊಡೋದು, ಅದು ಒಂದು ಆಹಾರದ ಕ್ರಮನ ಹೌದು. ಅದರ ಜೊತೆಗೆ ಗಟ್ಟಿ ಮೊಸರು ಅಥವಾ ಬೆಣ್ಣೆ ಇದನ್ನೆಲ್ಲ ಹಾಕೊಂಡು ತಿಂತಿರ್ತಾರೆ. ಇಂಥ ರುಚಿಗಳನ್ನ ರೂಢಿಸಿ ರೂಢಿಸಿ ನಮ್ಮ ಹಿರಿಯರು ಸರಿಯಾಗಿ ಪೂರ್ಣ ಆಹಾರವನ್ನ ಸಮತೋಲ ಆಹಾರವನ್ನ ಹೆಂಗ್ ಸ್ವೀಕರಿಸಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ರು. ನಾವು ಈ ಆಧುನಿಕತೆಯ ಭರಾಟೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಬಿಟ್ಟು ಈಗ ಮತ್ತೆ ಆರೋಗ್ಯ ಎಲ್ಲಿದೆ, ಸರಿಯಾದ ಆಹಾರ ಯಾವುದು ಅಂತ ಹುಡುಕುವಂತ ಸ್ಥಿತಿಗೆ ತಲುಪಿಬಿಟ್ಟಿವಿ. ನಮ್ಮ ಉತ್ತರ ಕರ್ನಾಟಕದ ಆಹಾರನ ನಾವು ಗಮನಿಸಿದ್ರೆ, ನಮ್ಮ ತಟ್ಟೆಯಲ್ಲಿ ಏನೇನಿರುತ್ತೆ ಅಂತ ಯೋಚನೆ ಮಾಡಿ. ರೊಟ್ಟಿ ಇರುತ್ತೆ, ಪಲ್ಯ ಇರುತ್ತೆ, ಒಂದು ಕೋಸಂಬರಿ ಇರುತ್ತೆ, ಕಾಳು ಪಲ್ಯ ಇರುತ್ತೆ, ತರಕಾರಿ ಪಲ್ಯ ಇರುತ್ತೆ, ಮೊಸರು ಇರುತ್ತೆ, ಚಟ್ನಿಗಳಿರುತ್ತೆ, 2-3 ತರ ಚಟ್ನಿಗಳಿರುತ್ತೆ. ಇದಕ್ಕಿಂತ ಸಮತೋಲನ ಆಹಾರ ಬೇಕಾ ನಮಗೆ? ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ಆಧುನಿಕತೆಗೆ ಮಾರು ಹೋಗ್ಬಿಟ್ಟು ಏನೋ ಒಂದು ತಿನ್ನೋದು, ಬ್ರೆಡ್ ತಿನ್ನೋದು, ಬ್ರೆಡ್ ಜಾಮ್. ಆಧುನಿಕತೆ ಒಂದು ಸಮಸ್ಯೆ, ಜೊತೆಗೆ ಸಮಯ ವ್ಯವಧಾನ ಇಲ್ಲದಂತ ಜೀವನ ಪದ್ಧತಿ. ಕೆಲವ್ರು ನೋಡ್ರಿ, ನೀವು ಕೆಲವ್ರ ಮನೆಯೊಳಗ ನೋಡ್ರಿ, ಟಿವಿ ನೋಡ್ತಾ ಊಟ ಮಾಡ್ತಾರ. ನಮ್ ಹಿರಿಯರು ಹೇಳ್ತಿರ್ತಾರ, ಊಟ ಮಾಡೋದು ಒಂದು ಪೂಜೆ, ಹೊಟ್ಟೆಯಲ್ಲಿಯ ಅಗ್ನಿಗೆ ಒಂದು ಸಹಕಾರವನ್ನ ಕೊಡುವಂತ ಕ್ರಮ ಅಂತ ಈ ತರ ಎಲ್ಲ ಹೇಳ್ತಿರ್ತಾರ. ಅಂದ್ರೆ ನಾವು ಊಟ ಮಾಡೋದು ಅನುಭವಿಸ್ಬೇಕು. ಪಾಪ ಮನೆ ಹೆಣ್ಣು ಮಕ್ಕಳು, ತಾಯಿ, ಹೆಂಡತಿ ಇವರೆಲ್ಲ ಬಹಳ ಶ್ರಮ ಪಟ್ಟು ಅಡಿಗೆಯನ್ನ ತಯಾರಿಸಿರ್ತಾರ. ಮನೆ ಜನರೆಲ್ಲ ಕುತ್ಕೊಂಡು ಸುಖ ದುಃಖ ಹಂಚಿಕೋತಾ ಊಟ ಮಾಡಿದ್ರೆ ಅದು ಬಹಳ ಸುಖವನ್ನ ಕೊಡ್ತದ, ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕೊಡ್ತದೆ. ಊಟ ಮಾಡಿದ ಅನುಭವ ಮರುದಿವಸವರೆಗೂ ನೆನಪಿರ್ತದೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ಟಿವಿ ನೋಡ್ತಾ ಊಟ ಮಾಡ್ತಾರೆ, ಹೊಟ್ಟೆಗೆ ಏನು ಹೋಯ್ತು ಗೊತ್ತಿರೋದಿಲ್ಲ, ತಟ್ಟೆಲಿ ಏನ್ ಬೀಳ್ತಿರ್ತದ ಗೊತ್ತಿರೋದಿಲ್ಲ. ಇನ್ ಕೆಲವ್ರ ಮನೇಲಿ ನೋಡ್ರಿ, ಟೈಮ್ ಇಲ್ಲ ನನ್ಗೆ ಅಂತ ನಿಂತು ಊಟ ಮಾಡ್ತಾರ. ಗಡಿಬಿಡಿಯಲ್ಲಿ ಬೇಡ ಎಲ್ಲ ಹಾಕ್ಬೇಡ್ರಿ, ಒಂದ್ ಚಪಾತಿ ಸಾಕು, ಒಂದ್ ರೊಟ್ಟಿ ಸಾಕು, ಸ್ವಲ್ಪ ಅನ್ನ ಸಾಕು ಅಂತೇಳಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ಬಿಡ್ತಾರ. ಇದು ತಪ್ಪು. ಆತರ ಎಲ್ಲ ಮಾಡಿದಾಗ ಮೊದಲದು ಅಪೌಷ್ಟಿಕತೆ ಆಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಪೌಷ್ಟಿಕತೆ ನಾವು ಎರಡ್ ತರ ಹೇಳಬಹುದು, ಕುಪೋಷಣೆ ಮತ್ತು ಅತಿ ಬೊಜ್ಜು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಟಿವಿ ನೋಡ್ತಾ ತಿಂತಾ ಇರ್ತೀವಿ, ಎಷ್ಟು ತಿಂತಾ ಇದೀವಿ ಅನ್ನೋದು ನಮಗೆ ಗಮನ ಇರೋದಿಲ್ಲ. ಇನ್ನೊಂದು ತುಂಬಾ ಕೆಟ್ಟ ಅಭ್ಯಾಸ ಅಂದ್ರೆ ಇವಾಗ ಮಕ್ಕಳಿಗೆ ಲ್ಯಾಪ್ಟಾಪ್ ಇಟ್ಬಿಟ್ಟು, ಟಿವಿ ಇಟ್ಬಿಟ್ಟು, ಮೊಬೈಲ್ ಇಟ್ಬಿಟ್ಟು ತಿಂದ್ರೆ ಸಾಕಪ್ಪ ಅಂತ. ಆದ್ರೆ ಆ ಮಗುಗೆ ಆತರ ಎರಡ್ ಮೂರು ಹತ್ರ ಅದರ ಗಮನವನ್ನ ಕಾನ್ಸಂಟ್ರೇಟ್ ಮಾಡಿದಾಗ ಆ ತಿಂದಿರೋದು ಆ ದೇಹದಲ್ಲಿ ಜೀರ್ಣವಾಗಿ ಹೀರಿಕೆ ಆಗದೆ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆತರ ಮಾಡಬಾರದು. ಇನ್ನು ಕುಪೋಷಣೆ ಯಾವ ತರ ಆಗ್ಬಹುದು ಅಂತಂದ್ರೆ ಕಡಿಮೆ ಪೋಷಣೆ, ನ್ಯೂನ್ಯ ಪೋಷಣೆ ಅಂತೀವಿ. ನಾವು ಸರಿಯಾಗಿ ತಿನ್ಲಿಲ್ಲ, ಏನೋ ಒಂದು ನೋಡ್ಕೊಂಡು ಬೇಗ ಬೇಗ ತಿಂದ್ರೆ ಕಡಿಮೆ ತಿನ್ನೋ ಚಾನ್ಸಸ್ ಇರುತ್ತೆ. ಕಡಿಮೆ ತಿಂದಾಗ ನಮಗೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ಅಲ್ಲಿ ಮಿಸ್ ಮಾಡ್ಕೊಂತೀವಿ. ಆವಾಗ ನಮ್ಮ ದೇಹದ ಬೆಳವಣಿಗೆ ಇರಬಹುದು ಅಥವಾ ರೋಗ ನಿರೋಧಕ ಶಕ್ತಿ ಇರಬಹುದು, ಅದೆಲ್ಲ ಕುಂಠಿತವಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಪ್ರತಿಯೊಂದು ಕಾಳಿನಲ್ಲಿ ಒಂದೊಂದು ಶಕ್ತಿ ಪದಾರ್ಥ ಇರ್ತದೆ. ನಾವು ಗಡಿಬಿಡಿಯೊಳಗೆ ಬರೀ ಚಪಾತಿ ತಿನ್ಬಿಟ್ರೆ ಪಲ್ಯದಲ್ಲಿ, ಸಾರಿನಲ್ಲಿ, ಬೇಳೆಯಲ್ಲಿ ಇರುವಂತಹ ಶಕ್ತಿಯನ್ನ ಪಡೆಯೋ ಅವಕಾಶದಿಂದ ವಂಚಿತರಾಗ್ತೀವಿ. ಹೌದು, ಎಲ್ಲ ಕೆಲ್ಸಕ್ಕೂ ಸಮಯ ಇಟ್ಕೊಂಡಿರ್ತೀವಿ. ಊಟಕ್ಕೆ ಸಮಯ ಇಟ್ಟುಕೊಳ್ಳದೇನೆ ಕೆಲವ್ರು ಗಡಿಬಿಡಿಯಲ್ಲಿ ಊಟ ಮಾಡ್ತಾರಲ್ಲ, ಆ ತರ ಮಾಡಬಾರ್ದು. ಬಹಳ ಆಸಕ್ತಿಯಿಂದ ಊಟ ಮಾಡ್ಬೇಕು. ಆಮೇಲೆ ನೀವು ಒಬ್ಬ ಹೆಣ್ಣು ಮಗಳು, ನಿಮ್ಮ ಮನೆಯಲ್ಲಿ ಈ ತರ ಏನ್ ಕಾಳಜಿ ತಗೊಳ್ತೀರಿ? ನಮ್ಮ ಆಹಾರ ತಯಾರಿಕೆ ಮಾಡ್ಬೇಕಾದ್ರೆ, ಯಾಕಂದ್ರೆ ಅನೇಕ ಗ್ರಾಮೀಣ ಮಹಿಳೆಯರು ಕೂಡ ನಿಮ್ಮ ಈ ಸಂದರ್ಶನವನ್ನ ಕೇಳ್ತಿರ್ತಾರೆ, ನಗರ ವಾಸಿ ಹೆಣ್ಣು ಮಕ್ಕಳು ಕೇಳ್ತಿರ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಮೊದಲೇ ಹೇಳಿದ ಹಾಗೆ ಯಾವಾಗ್ಲೂ ನಾವು ಊಟ ಮಾಡೋದಕ್ಕೆ ಮತ್ತು ಅಡಿಗೆ ಮಾಡೋದಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕು. ಮತ್ತು ವೈಸ್ ಡಿಸಿಷನ್ ಅಂತೀವಿ, ಅಂದ್ರೆ ಜಾಣ್ಮೆಯಿಂದ ಆಹಾರ ತಯಾರಿಸಬೇಕು. ನಾವು ಒಪ್ತೀನಿ, ಎಲ್ಲರ ಹತ್ರ ಕಡಿಮೆ ಸಮಯ ಇದೆ, ನಾವು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಹೆಣ್ಮಕ್ಳು ಕೂಡ ಕಡಿಮೆ ಸಮಯ ಇರುತ್ತೆ. ಆ ಕಡಿಮೆ ಸಮಯದಲ್ಲೇ ನಾವು ಹೇಗೆ ಯಾವುದೇ ಒಂದು ಆಹಾರ ತಯಾರಿಸಿ ನೀವು ಆ ಆಹಾರದಲ್ಲೇ ಎಲ್ಲಾ ಪೋಷಕಾಂಶಗಳನ್ನ ನಾನು ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಮೊದಲನೇದಾಗಿ ನಾವು ಏನ್ ತಿಳ್ಕೋಬೇಕು, ಆಹಾರದಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನ ನಾವು ಸೇವನೆ ಮಾಡ್ತೀವಿ ಅಂತ ನೋಡ್ಕೊಂತ ಹೋದ್ರೆ, ನಾವು ಏಕದಳ ಧಾನ್ಯಗಳನ್ನ ಸೇವನೆ ಮಾಡ್ತೀವಿ, ದ್ವಿದಳ ಧಾನ್ಯಗಳು, ಹಣ್ಣು ತರಕಾರಿಗಳು, ಸೊಪ್ಪುಗಳು, ಹಾಲು, ಮೊಸರು ಇವುಗಳನ್ನ ಸೇವನೆ ಮಾಡ್ತೀವಿ ಪ್ರತಿನಿತ್ಯ. ಈ ಎಲ್ಲ ಆಹಾರ ಪದಾರ್ಥಗಳು ಒಂದೇ ಬಾಕ್ಸ್ ನಲ್ಲೇ ತುಂಬುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಂದ್ರೆ ನಿಮಗೊಂದು ನಾನು ರೆಸಿಪಿನ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಬಿಸಿಬೇಳೆ ಬಾತು ಅಥವಾ ಪುಲಾವ್ ಮಾಡ್ತೀರಾ, ಪುಲಾವ್ ನಲ್ಲಿ ಏನ್ ಹಾಕ್ತೀರಾ ನೀವು? ಅಕ್ಕಿ ಉಪಯೋಗಿಸ್ತೀರಾ, ಮತ್ತೆ ತರಕಾರಿಗಳನ್ನ ಉಪಯೋಗಿಸ್ತೀರಾ, ಇವೆಲ್ಲ ಉಪಯೋಗಿಸ್ಬಿಟ್ಟು ಜೊತೆಗೆ ಒಂದು ರೈತ ಅಂದ್ರೆ ನೀವು ಮೊಸರು ಬಜ್ಜಿ ಕೊಟ್ರೆ ನಿಮಗೆ ಅಲ್ಲಿ ಎಲ್ಲಾ ಪೋಷಕಾಂಶಗಳು ಬಂದ್ಬಿಡ್ತು. ಆ ತರ ನೀವು ಏನು ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕು. ಚಪಾತಿ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಕ್ಕಳಿಗೆ, ಬರೀ ಚಪಾತಿ ಮಾಡ್ದೇನೆ ಅದಕ್ಕೆ ಸ್ವಲ್ಪ ಸೊಪ್ಪುಗಳನ್ನ ಹಾಕಿ, ಅಂದ್ರೆ ಪಾಲಕ್ ಸೊಪ್ಪು ಹಾಕಿ ಅಥವಾ ಬೀಟ್ರೂಟ್ ಇದ್ರೆ ಬೀಟ್ರೂಟ್ ಹಾಕಿ ಮಕ್ಕಳಿಗೆ ಮಾಡ್ಬೇಕಾರೆ, ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿಬಿಟ್ರೆ ಆವಾಗ ಅದೊಂದು ಪೌಷ್ಟಿಕ ಆಹಾರವಾಗಿ ಪರಿಣಮಿಸುತ್ತೆ. ಈ ತರ ನಾವು ಅಡಿಗೆ ಮಾಡ್ಬೇಕಾದ್ರೆ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ಯಾವ್ದಾವ್ದು ಸಿಗುತ್ತೆ, ಅಥವಾ ಚಪಾತಿ ಮಾಡ್ತಾ ಇರ್ತೀರಾ, ಚಪಾತಿ ಗೋಧಿ ಹಿಟ್ಟು ಹಾಕಿಸ್ತೀರಾ ನೀವು, ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಸಿ, ಅದಕ್ಕೆ ಸ್ವಲ್ಪ ಸೋಯಾಬೀನ್ ಕಾಳುಗಳನ್ನ ಹಾಕಿಬಿಟ್ಟು ನೀವು ಗಿರಣಿಗೆ ಹಾಕ್ಸ್ಬಿಟ್ರೆ ಅಲ್ಲೇ ನಿಮಗೆಲ್ಲ ಸಿಕ್ಬಿಡುತ್ತೆ. ಈ ತರ ನಾವು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಎಲ್ಲಿ ನಮಗೆ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸಕ್ ಆಗುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆಲ್ಲ ಪೋಷಕಾಂಶಗಳು ಸಿಗೋ ತರ ಮಾಡಿದ್ರೆ ಪ್ರಯತ್ನವನ್ನ ಮಾಡಬಹುದು. ಒಟ್ಟಾರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಅಂತ. ಹೌದು, ಯಾಕಂದ್ರೆ ಅಡಿಗೆ ಮನೆಯನ್ನ ಒಂದು ಮನೆಯ ಹೃದಯ ಭಾಗ ಅಂತಾರೆ. ಒಂದು ಒಳ್ಳೆ ಅಡಿಗೆ ಮನೆ ಜನರ ಮನಸ್ಸನ್ನು ಗೆದ್ದು ಬಿಡ್ತದಂತೆ. ಜೊತೆಗೆ ಅದೊಂದು ಔಷಧಾಲಯ ಅಂತ ಕೂಡ ಹೇಳ್ತಾರೆ. ಆರೋಗ್ಯಕ್ಕೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಅಲ್ಲಿ ಮಾಡ್ಕೊಳ್ಬಹುದು. ಅದನ್ನ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಶಿಲ್ಪ ಅವರ ಬಡಿಸುವಿಕೆ ಕೂಡ ಅಷ್ಟೇ ಮಹತ್ವದ್ದು. ಒಳ್ಳೆ ಅಡಿಗೆ ಮಾಡಿ ಸಿಟ್ ಸಿಟ್ಟಿಂದ ಬಡಿಸಿದ್ರೆ ಯಾರು ಸರಿಯಾಗಿ ಊಟ ಮಾಡೋದಿಲ್ಲ. ಏನ್ ಅಡಿಗೆ ಮಾಡಿರ್ತೀವಿ ಅದನ್ನ ಪ್ರೀತಿಯಿಂದ ಬಡಿಸಬೇಕು. ಎಲ್ಲರೂ ಹಂಚಿಕೊಂಡು ಮನೆ ಜನರು ಊಟ ಮಾಡಬೇಕು. ಆವಾಗ ಊಟ ಅಥವಾ ಅಡಿಗೆ ಅಥವಾ ಯಾವುದೋ ಒಂದು ಪದಾರ್ಥದ ಬಳಕೆ ಆ ಕ್ರಮ ಪೂರ್ತಿಯಾಗಿ ಆಗ್ತದೆ. ಅಷ್ಟೇ ಅಲ್ಲದೇನೆ ನಾವು ಊಟ ಮಾಡ್ಬೇಕಾದ್ರೆ ಮನೆಯ ಎಲ್ಲ ಸದಸ್ಯರು ಕುತ್ಕೊಂಡು ಊಟ ಮಾಡಿದಾಗ, ಮಕ್ಕಳನ್ನು ಅದರಲ್ಲಿ ಸೇರಿಸಿಕೊಂಡು ಊಟ ಮಾಡಿದಾಗ, ಅವುಗಳು ಕೂಡ ಎಲ್ಲಾ ಆಹಾರಗಳನ್ನು ತಿನ್ನುವಂತ ಒಂದು ಸಾಧ್ಯತೆ ಇರುತ್ತೆ. ಬರೀ ನಾವು ಮಗುಗೊಂದೇ ಹಾಕೊಟ್ಟು ನಾವಷ್ಟೇ ಬೇರೆ ಟೈಮಲ್ಲಿ ಊಟ ಮಾಡಿದ್ರೆ ಆ ಮಗುಗೆ ಏನೋ ಒಂದು ಪಲ್ಯ ಅಥವಾ ಏನೋ ಒಂದು ಸಬ್ಜಿ ಬಡಿಸದೇ ಇರಬಹುದು. ನಾವು ಅದು ನಮ್ಮನ್ನ ನೋಡಿ ಅದು ಕಲಿಬಹುದು. ನಾವು ತಿಂತಾ ಇರೋದನ್ನ ನೋಡಿ ಅದು ನಾನು ತಿನ್ಬೇಕು ಅಂತ ಅನ್ಬಹುದು. ಅಲ್ಲದೆ ಈಗ ಹಾಗಲಕಾಯಿ ಅಂತ ಪದಾರ್ಥಗಳನ್ನ ಮಾಡಿದಾಗ ನಾವು ಅದ್ರ ಮುಂದೆ